ಕಾರ್ಯಕ್ರಮ ನಮ್ಮೆಲ್ಲ ರೈತ ಮಿತ್ರರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಜಯಪ್ರಕಾಶ್ ಅವರೊಂದಿಗೆ ಸಂದರ್ಶನ, ಆ ಬಳಿಕ ಆರೋಗ್ಯ ಮಾಹಿತಿ, ಭಕ್ತಿಗೀತೆಗಳು, ಇಂದಿನ ಕೃಷಿಯುತ್ಪನ್ನ ಮಾರುಕಟ್ಟೆ ಸಮಿತಿಯ ಧಾರಣೆಗಳು ಇವನ್ನೆಲ್ಲ ಕೇಳುವಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-44-24-88. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253, 2521-5253. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಜಯಪ್ರಕಾಶ್ ಆರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಡಾಕ್ಟರ್ ಜಯಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಯಾವುದೇ ಜೀವಿಯನ್ನು ನೋಡಿದ್ರೆ ನೀರು ಅತ್ಯಂತ ಪ್ರಮುಖವಾದಂತಹ ಒಂದು ಭಾಗ ಅಥವಾ ಅಂಗ ಅಂತ ಹೇಳ್ತೀವಿ. ನೀರಿಲ್ಲದೆ ಜೀವ ಇಲ್ಲ ಅಂತ ಹೇಳಿ. ಕೃಷಿ ಬೆಳೆಯನ್ನು ನೋಡಿದ್ರೆ ನೀರಿನ ಒಂದು ಪ್ರಾಮುಖ್ಯತೆ ಏನು, ಅದರಲ್ಲೂ ಕೂಡ ಗುಣಮಟ್ಟದ ನೀರಿನ ಒಂದು ಅಗತ್ಯ ಏನು ಸರ್? ಬಹುಶಃ ನೋಡಿ, ನೀನು ನೋಡಿರ್ಬೋದು, ಮಣ್ಣು ಎಷ್ಟು ಮುಖ್ಯವೋ ಕೃಷಿ ಬೆಳೆಗಳಿಗೆ ನೀರು ಅಷ್ಟೇ ಮುಖ್ಯ ಸರ್. ನಾವು ಈಗ ಭೂಮಿಯನ್ನು ನಾವು ತೆಗೆದುಕೊಂಡ್ರೆ ಶೇಕಡ ನಮಗೆ 70% ಭಾಗ ನೀರಿನಿಂದ ಕೂಡಿದೆ ಭೂಮಿ. ಆ 70% ಭಾಗ ನೀರಿನಲ್ಲಿ ನಮಗೆ ಶೇಕಡ 100% ಭಾಗ ತಗೊಂಡ್ರೆ ನೀರನ್ನ 97% ನಮಗೆ ಉಪ್ಪು ನೀರಿನಿಂದ ಕೂಡಿದೆ ಸರ್. ಸೊ ನಾವು ಇನ್ನೂ ಉಳಿದಿರೋ 3% ನಾವು ಮತ್ತೆ ನೋಡಿದ್ರೆ ಆ ಮತ್ತೆ ಉಳಿದ 2% ನೀರು ನಮಗೆ ಹಿಮಪಾತಗಳಲ್ಲಿ, ಐಸ್ ಕ್ಯಾಪ್ಗಳಲ್ಲಿ, ಸ್ನೋಫಾಲ್ಗಳಲ್ಲಿ ಇದೆ. ಸೊ ನಮಗಿನ್ನು ಉಳಿಯೋದು ಶೇಕಡ 1% ಭಾಗ ನೀರು ಉಳಿಯುತ್ತೆ ಸರ್. ಅದರಲ್ಲಿ ನಮಗೆ ಸಿಹಿ ನೀರು ಸರ್, ಸಿಹಿ ನೀರು ಬಹಳ 1% ಪ್ರಮಾಣ ಮಾತ್ರ ನಮ್ಮ ಭೂಮಿಯಲ್ಲಿ ಇದೆ. ಸೊ ನಾವು ಅದನ್ನ ನೋಡಿದ್ರೆ ಈ ಅಂಡರ್ ಗ್ರೌಂಡ್ ವಾಟರ್ ಇರ್ಬೋದು ಮತ್ತೆ ನದಿಗಳಲ್ಲಿ ಹರಿಯುವ ನೀರುಗಳಿರ್ಬೋದು, ಇಷ್ಟೇ ಪ್ರಮಾಣದಲ್ಲಿ ನಮಗೆ ನೀರು ಸಿಗ್ತದೆ. ಸೊ ಈ ನೀರನ್ನು ನಾವು ಅತಿ ಹೆಚ್ಚು ಏನಕ್ಕೆ ಬಳಕೆ ಮಾಡ್ತೀವಪ್ಪ ಅಂದ್ರೆ ಕೃಷಿಗೆ ಬಳಕೆ ಮಾಡ್ತೀವಿ ಸರ್. ಈ ಸಿಹಿ ನೀರನ್ನು ನಾವು ಶೇಕಡ 60-70% ಭಾಗ ನಾವು ಈಗಲೂ ನಾವು ನೀರಾವರಿಗೆ ಕೃಷಿಗೆ ಬಳಸ್ತೀವಿ. ಇನ್ನು 20% ಭಾಗ ನಾವು ಇಂಡಸ್ಟ್ರಿ ಬಳಸ್ತೇವೆ. ಇನ್ನು 10% ಭಾಗ ನಾವು ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ಅಂದರೆ ಗೃಹ ಬಳಕೆ ಬಳಸ್ತೇವೆ ಸರ್. ಸೊ ಆದ್ದರಿಂದ ಕೃಷಿ ಬೆಳೆಗೆ ಸಿಹಿ ನೀರನ್ನು ನಾವು ಬಳಕೆ ಮಾಡೋದನ್ನ ಬಹಳ ಜಾಗರೂಕತೆಯಿಂದ ಮಾಡಬೇಕು ಮತ್ತು ಅದು ಬಳೆ ಅತಿ ಮುಖ್ಯವಾಗಿ ಮಾಡಬೇಕು ಸರ್. ಸೊ ಸುಸ್ಥಿರತೆ ಕಾಪಾಡ್ಕೋಬೇಕು. ಮುಂದಿನ ಪೀಳಿಗೆಗೆ ನಾವು ಕೃಷಿಗೆ ನಾವು ನೀರನ್ನು ಬಿಟ್ಟು ಹೋಗ್ಬೇಕಪ್ಪ ಅಂದ್ರೆ ವೈಜ್ಞಾನಿಕವಾಗಿ ನೀರನ್ನು ಬಳಸಬೇಕು ಮತ್ತೆ ಅದರ ಸುಸ್ಥಿರತೆಯಿಂದ ಇರಬೇಕು ಸರ್. ಈಗ ಕೃಷಿಯಲ್ಲಿ ಕಳಪೆ ಗುಣಮಟ್ಟದ ಅಥವಾ ಒಂದು ಬೇರೆ ಏನಾದ್ರು ರಾಸಾಯನಿಕಗಳು ಮಿಶ್ರ ಆಗಿರುವಂತಹ ಒಂದು ನೀರಿನ ಬಳಕೆ ಮಾಡಿದ್ರೆ ಯಾವ ರೀತಿ ಒಂದು ದುಷ್ಪರಿಣಾಮಗಳು ಉಂಟಾಗ್ತವೆ? ನೋಡಿ ಸರ್, ಉತ್ತಮ ಪ್ರಶ್ನೆ. ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನೀರು ಅಂದ ತಕ್ಷಣ ಎಲ್ಲ ಅದನ್ನೊಂದು ಗಾದೆ ಇದೆಯಲ್ಲ, ಬೆಳ್ಳಗಿರೋದೆಲ್ಲ ಹಾಲೆಲ್ಲ. ಸೊ ಈಗ ನಾವು ನೋಡಬಹುದು, ನಾವು ಈಗ ಮೊನ್ನೆ ಒಂದು ಉದಾಹರಣೆ ನಿಮ್ಗೆ ಕೊಡ್ತೇನೆ. ಬೆಂಗಳೂರು ಪಿಣ್ಯ ಏಳದಲ್ಲಿ ಏರಿಯಾ ಭಾಗದಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಂದು ವರದಿ ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ, ಎಷ್ಟು ಕಲುಷಿತ ನೀರಾಗಿದೆ ಅಂತಂದ್ರೆ, ಒಂದು ತಾಯಿಯ ಎದೆ ಹಾಲಲ್ಲಿ ಸಹ ಕಲುಷಿತ ಅಂಶ ಅಷ್ಟು ಕೂಡಿದೆ. ಸೊ ಬೇಗ ನಮ್ಮ ರಾಸಾಯನಿಕ ಸೇರೋದು ಯಾವ್ದಕ್ಕಪ್ಪ ಅಂದ್ರೆ ಒಂದು ಮಣ್ಣಿಗೆ, ಇನ್ನೊಂದು ನೀರಿಗೆ. ಸೊ ನೀರಿಗೆ ಸೇರಿದಾಗ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಈಗ ನೋಡುದು ಉದಾಹರಣೆ ನೋಡಬಹುದು, ಒಂದು ರಾಸಾಯನಿಕ ಯಾವುದೇ ಒಂದು ಸೀವೇಜ್ ಇರ್ಬೋದು, ಸ್ಲಡ್ಜ್ ಇರ್ಬೋದು, ನೀರನ್ನು ನಾವು ಒಳ್ಳೆ ನೀರಿಗೆ ಬಿಟ್ಟಾಗ ಅಲ್ಲಿ ರಾಸಾಯನಿಕಗಳು ಸೇರಿದಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ಆ ನೀರು ನೀರಿನಲ್ಲಿ ಇರುವ ನಮಗೆ ನಾವು ಹೇಳ್ತೀವಿ ಕಲುಷಿತ ಕ್ಯಾಡ್ಮಿಯಂ ಇರ್ಬೋದು, ಲೆಡ್ ಇರ್ಬೋದು, ನಿಕ್ಕಲ್ ಇರ್ಬೋದು, ನಾವು ಬೆಳೆಗೆ ಬಿಟ್ಟಾಗ ಆ ಬೆಳೆನೂ ಸಹ ಏನ್ ಮಾಡ್ತದೆ, ಆ ಕ್ಯಾಡ್ಮಿಯಮ್ಮು, ನಿಕ್ಕಲ್ಲು ಅಥವಾ ಲೆಡ್ನ ಅದನ್ನ ಅದು ಎತ್ಕೊಂಡು ಸೊ ಹೀರ್ಕೊಂಡು ನಮಗೆ ಮತ್ತೆ ವಾಪಸ್ ಕೊಡ್ತದೆ ಸರ್. ಸೊ ನಾವು ಯಾವುದೇ ನೀರನ್ನು ಸಹ ನಾವು ಹೆವಿ ಮೆಟಲ್ಸ್ಗೆ ಟೆಸ್ಟ್ ಮಾಡೋದು ಅತಿ ಮುಖ್ಯ ಸರ್. ಇವತ್ತಿನ ಕಾಲದಲ್ಲಿ ನಮಗೆ ಗೊತ್ತಿಲ್ಲ, ಬಹುಶಃ ನಮ್ಮ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಇರ್ಬೋದು ಅಥವಾ ಸೀವೇಜ್ ಮುನ್ಸಿಪಾಲಿಟಿ ನೀರು ಇರ್ಬೋದು, ಒಂದು ಬ್ಯಾಟ್ರಿ ಒಂದು ನಮ್ಮ ಮುನ್ಸಿಪಾಲಿಟಿ ಅಥವಾ ನಾವು ಚರಂಡಿಗೆ ಬಿದ್ದರೆ ಅದ್ರ ಲೆಡ್ ಮತ್ತೆ ಕ್ಯಾಡ್ಮಿಯಂ ಇರುತ್ತೆ. ಸೊ ಇದು ಸರಾಗವಾಗಿ ನೀರಿಗೆ ಸೇರ್ತದೆ. ಸೊ ಯಾವುದೇ ನೀರನ್ನು ಬಳಕೆ ಮಾಡೋಕ್ಕಿಂತ ಮುಂಚೆ ಹೆವಿ ಮೆಟಲ್ಸ್ಗೆ ಟೆಸ್ಟ್ ಮಾಡಿಸಿ ಅದರಲ್ಲಿ ಕಲುಷಿತ ಮೆಟಲ್ಗಳನ್ನು ಟೆಸ್ಟ್ ಮಾಡಿಸಿ ಬಳಸೋದು ಬಹಳ ಉತ್ತಮ ಸರ್. ಅಂದ್ರೆ ಗುಣಮಟ್ಟದ ನೀರನ್ನ ಬಳಕೆ ಮಾಡುವುದಕ್ಕಿಂತ ಮೊದಲು ನೀರಿನ ಒಂದು ಪರೀಕ್ಷೆಯನ್ನು ಅಗತ್ಯವಾಗಿ ಮಾಡಬೇಕು ಅಂತ ಹೇಳಿದಾಗ ಆಯ್ತು. ಈಗ ನೀರಿನ ಪರೀಕ್ಷೆಯನ್ನ ಹೇಗೆ ಮಾಡುವಂತ? ನೋಡಿ ಸರ್, ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿದೆ, ಮಣ್ಣು ಪರೀಕ್ಷೆ ತುಂಬಾ ಈಗ ಬಹುಶಃ ನೋಡಿರ್ಬೋದು, ನಿಮಗೆ ಕಳೆದ ದಶಕಗಳಿಂದ ಭಾರತ ದೇಶದಲ್ಲಿ ತುಂಬಾ ಒಂದು ಮಣ್ಣಿನ ಬಗ್ಗೆ ಅರಿವು ಮೂಡಿಸಲಾಗ್ತಿದೆ, ಮಣ್ಣು ಪರೀಕ್ಷೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಸಿದೆ. ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಕಡೆ ಮಣ್ಣು ಆರೋಗ್ಯ ಕಾರ್ಡ್, ಮಣ್ಣು ಆರೋಗ್ಯ ಕಾರ್ಡ್ ಚೀಟಿ ಅಂತ ಬರ್ತಾ ಇದೆ, ಒಂದು ಒಳ್ಳೆಯ ಬೆಳವಣಿಗೆ. ಅದ್ರ ಜೊತೆನಲ್ಲೇ ನಾನು ಒಬ್ಬ ವಿಜ್ಞಾನಿಗೆ ಏನು ಸಲಹೆ ಕೊಡ್ತೀನಿ ಅಂದರೆ, ನೀರನ್ನು ಸಹ ಟೆಸ್ಟ್ ಮಾಡಿಸಿ. ಯಾಕೆ ಸರ್ ಅಂತಂದ್ರೆ, ನಮಗೆ ಗೊತ್ತಿರಲ್ಲ, ಮಳೆಗಾಲದಲ್ಲಿ ನಮಗೆ ಉಪ್ಪಿನಂಶ ಇರ್ತದೆ ಬಟ್ ಅದು ತೊಯ್ದು ಹೋಗ್ತದೆ. ಬಟ್ ಅದೇ ನಮಗೆ ಬೇಸಿಗೆ ಕಾಲದಲ್ಲಿ ಮಳೆಯ ಅಂಶ ಕಡಿಮೆ ಆಗಿ ಆ ಉಪ್ಪು ಶೇಖರಣೆ ನೀರ್ ಮೇಲೆ ಆಗ್ತದೆ, ಮತ್ತೆ ಆ ಉಪ್ಪು ಏನಾಗುತ್ತಪ್ಪ ಅಂದ್ರೆ ಮಳೆ ಬಂದಾಗ ಅಂಡರ್ ಗ್ರೌಂಡ್ ಹೋಗಿ ಸೇರ್ತದೆ. ಸೊ ಎಷ್ಟೋ ನದಿಗಳು, ಕಾಲುವೆಗಳು, ಚಾನೆಲ್ಗಳು ಬೇಸಿಗೆ ಕಾಲದಲ್ಲಿ ಉಪ್ಪಿನಂಶ ಇರೋದಿಲ್ಲ, ಬಟ್ ಮಳೆಗಾಲದಲ್ಲಿ ಉಪ್ಪಿನಂಶ ಇರೋದಿಲ್ಲ, ಬಟ್ ಬೇಸಿಗೆ ಕಾಲದಲ್ಲಿ ಅಲ್ಲಿರುವ ಬೋರ್ಗಳು, ಉದಾಹರಣೆಗೆ ಒಂದು ನದಿ ಹರಿತದೆ ಅಂದ್ರೆ ಕಾಲುವೆ, ಅದ್ರ ಸುತ್ತಮುತ್ತ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಆದಷ್ಟು ಅಲ್ಲಿ ಬರುವ ಬೋರ್ಗಳು, ಬಾವಿಗಳು ಉಪ್ಪಿನಂಶ ಆಗ ಸಾಧ್ಯತೆ ಇರ್ತದೆ. ಸೊ ಇದನ್ನೆಲ್ಲರೂ ಗಮನದಲ್ಲಿಟ್ಟುಕೊಂಡು ನೀರಿನ ಪರೀಕ್ಷೆಯನ್ನು ಮಾಡಬೇಕಾಗಿ ನಾನು ಕೋರ್ಕೋದು. ಕುಡಿಯುವ ನೀರಿನಲ್ಲಿಯೂ ಕೂಡ ಎಷ್ಟು ಸಾರಿ ಹೇಳುವಂತದ್ದು ಏನಂದ್ರೆ, ಸ್ವೀಟ್ ವಾಟರ್ ಅಥವಾ ಸಿಹಿ ನೀರು ಅಂತ ಹೇಳ್ತೀವಿ, ಜೊತೆಗೆ ಹಾರ್ಡ್ ವಾಟರ್ ಅಥವಾ ಒಂದು ಗಡಸುತನ ಇರುವಂತಹ ನೀರನ್ನು ಕೂಡ ನಾವು ನೋಡ್ತೀವಿ ಬಾವಿಯಲ್ಲಿ ಅಥವಾ ಬೋರ್ವೆಲ್ ನಲ್ಲಿ. ಈ ಗಡಸುತನಕ್ಕೆ ಏನು ಕಾರಣ? ಬಹುಶಃ ನೋಡಬಹುದು ಸರ್, ಗಡಸುತನಕ್ಕೆ ನಿಮ್ಗೆ ನೋಡಿರ್ಬೋದು, ಒಂದು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕೇಳುಗರಿಗೆ. ಯಾವುದೇ ಪ್ಯೂರ್ ವಾಟರ್ ನಮ್ಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಮಳೆ ನೀರು, ಪ್ಯೂರ್ ವಾಟರ್. ಯಾವುದೇ ಪ್ಯೂರ್ ವಾಟರ್ ನಮಗೆ ಟೇಸ್ಟ್ ಇರಲ್ಲ, ಸ್ಮೆಲ್ ಇರಲ್ಲ, ಮತ್ತೆ ಕಲರ್ ಇರೋದಿಲ್ಲ. ಸೊ ನೀವೊಂದು ಪ್ರಶ್ನೆ ಕೇಳಿದ್ರೆ, ಗಡಸು ನೀರು ಎಲ್ಲಿ ಬರುತ್ತೆ ಅಂತಂದ್ರೆ ನಾವು ಬಹುಶಃ ನೋಡಬಹುದು, ನಾವು ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತೀವಿ, ಎವಪೋ ಟ್ರಾನ್ಸ್ಪಿರೇಷನ್ ಈಸ್ ಮೋರ್ ದನ್ ಪ್ರಿಸಿಪಿಟೇಷನ್. ಅಂದ್ರೆ ಮಳೆಗಿಂತ ನಮಗೆ ಹಾವಿಯಾಗುವ ಪ್ರಮಾಣ ಜಾಸ್ತಿ ಆದಾಗ ಅಲ್ಲಿ ಶೇಖರಣೆ ಆಗಿರುವ ಸಾಲ್ಟ್ಗಳು, ಸೋಡಿಯಂ ಇರ್ಬೋದು, ಕ್ಲೋರಿನ್ ಇರ್ಬೋದು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಈ ಸಾಲ್ಟ್ಗಳು ಮಣ್ಣಿನ ಮೇಲೆ ಹಾಗೆ ಶೇಖರಣೆಗೊಳ್ತವೆ. ಶೇಖರಣೆಗೊಂಡಾಗ ಏನಾಗುತ್ತೆ, ಅದು ಅಂಡರ್ ಗ್ರೌಂಡ್ಗೆ ಲೀಚ್ ಆಗಿ ಹೋಗ್ತದೆ. ಸೊ ಲೀಚ್ ಆಗಿ ಹೋದಾಗ ಏನಾಗುತ್ತೆ, ನೀರು ಗಡಸಾಗುತ್ತೆ, ಮತ್ತು ಅದರಲ್ಲಿ ಸೋಡಿಯಂ ಅಂಶ ಭಾಳ ಇರ್ತದೆ. ಇನ್ನು ಕರಾವಳಿ ಭಾಗಕ್ಕೆ ಬರೋದಾದ್ರೆ, ಎಲ್ಲಿ ನಮಗೆ ಸಮುದ್ರದ ನೀರು ಮಳೆಗಾಲದಲ್ಲಿ ಫ್ಲಡ್ ಆದಾಗ ವಾಪಸ್ಸು ನಮ್ಮ ಕೃಷಿ ಜಮೀನುಗಳಿಗೆ ಬಂದಾಗ, ಮತ್ತೆ ಕೃಷಿ ವಾಪಸ್ಸು ನೀರು ಹರಿಯುವಾಗ, ಹಿನ್ನೀರು ಬರುವಾಗ ಬಾವಿಗಳಿಗೆ ಮತ್ತೆ ಬೋರ್ವೆಲ್ಗಳಿಗೆ ಸೇರಿ ಈ ಗಡಸುತನ ಉಂಟಾಗ್ತದೆ. ಸೊ ಇದನ್ನು ನಾವು ಹೇಗೆ ಪರೀಕ್ಷೆ ಮಾಡೋದಪ್ಪ ಅಂದ್ರೆ, ನಾವು ಲ್ಯಾಬಿನಲ್ಲಿ ನಾವು ನೀರನ್ನು ಟೆಸ್ಟ್ ಮಾಡಿದಾಗ ನಾವು ಗಡಸುತನ ಜಾಸ್ತಿ ಇತ್ತಂದ್ರೆ ನಾವು ಅವರಿಗೆ ಕೃಷಿಗೆ ಈ ನೀರನ್ನ ಯೋಗ್ಯ ಅಲ್ಲ ಅಂತ ಒಳಗೆ ರಿಪೋರ್ಟ್ ಕೊಡ್ತೇವೆ. ಗಡಸುತನ ಕಮ್ಮಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಸಹಿಷ್ಣುತ ಬೆಳೆಗಳನ್ನು ಬೆಳಿಲಿಕ್ಕೆ ನಾವು ಅವರಿಗೆ ಶಿಫಾರಸನ್ನ ಮಾಡ್ತೇವೆ ಸರ್. ಈಗ ಕೃಷಿ ಜಮೀನಿನಲ್ಲಿ ಈ ನೀರಿನ ಮೂಲಗಳು ಬೇರೆ ಬೇರೆ ಇರ್ತವೆ. ಈಗ ಬೋರ್ವೆಲ್ ನ ಮೂಲಕ ನೀರನ್ನ ಬಳಕೆ ಮಾಡುವಂತವರು ಇರಬಹುದು, ಕೆರೆ ಇರಬಹುದು, ಅಥವಾ ತೋಡು ನದಿ ಇಂಥದ್ರಿಂದ ನೀರನ್ನ ಬಳಕೆ ಮಾಡುವಂತವರು ಇರಬಹುದು. ಇವುಗಳನ್ನ ಪರೀಕ್ಷೆ ಮಾಡುವುದಕ್ಕಿಂತ ಮೊದಲು ಈ ಮಾದರಿ, ನೀರಿನ ಒಂದು ಮಾದರಿ ಅಥವಾ ಒಂದು ಸ್ಯಾಂಪಲ್ ಅನ್ನ ಹೇಗೆ ಸಂಗ್ರಹಿಸಬೇಕು? ನೋಡಿ, ಬಹುಶಃ ಮಣ್ಣಿನ ಪರೀಕ್ಷೆ ಮಾದರಿನ ತುಂಬಾ ನಮ್ಮ ಎಲ್ಲಾ ವಿಸ್ತರಣಾ ಕಚೇರಿಗಳಲ್ಲಿ, ರೇಡಿಯೋಗಳಲ್ಲಿ, ಟಿವಿಗಳಲ್ಲಿ ತುಂಬಾ ಜನರಿಗೆ ಈಗ ಪ್ರಚಲಿತವಾಗಿದೆ. ಮುಂಚೆ ಅವ್ರಿಗೆ ಅರಿವಿರಲಿಲ್ಲ. ಅದೇ ರೀತಿ ನೀರನ್ನು ಸಹ ತರೋದು ನೀವು ಅತಿ ಮುಖ್ಯ. ಏನಾಗುತ್ತೆ ನೋಡಿ, ಇವರು ಒಂದು ಉತ್ತಮ ಪ್ರಶ್ನೆ ಕೇಳಿದ್ರು, ಬಾವಿಯಲ್ಲಿ ನೀವು ಹೇಗೆ ತರಬೇಕಪ್ಪ ಅಂದ್ರೆ, ಬಾವಿಯಲ್ಲಿ ನೀವು ಮಧ್ಯ ನೀವು ಒಂದು ಬಾಟಲ್ ಅನ್ನ ಅಥವಾ ಏನನ್ನು ಕಂಟೈನರ್ ಅನ್ನ ತಗೊಂಡು ಮಧ್ಯದಲ್ಲಿ ನೀರನ್ನು ತರಬೇಕು. ಯಾವತ್ತು ನಾವು ಸೈಡಿಂದ ನೀರನ್ನು ತರಬಾರದು. ಯಾಕೆ ಅಂತಂದ್ರೆ, ಸೈಡಿಂದ ನೀರು ತಂದ್ರೆ ನಮಗೆ ಅಲ್ಲಿ ಕಲುಷಿತ ಪ್ಲಾಸ್ಟಿಕ್ ಬಿದ್ದಿರುತ್ತೆ, ಪೇಪರ್ ಬಿದ್ದಿರುತ್ತೆ, ಸೊ ಸೈಡಲ್ಲೇ ಇರ್ತದೆ. ಸೊ ಮಧ್ಯದ ನೀರನ್ನು ನಾವು ಸ್ವಲ್ಪ ಆಚೆ ಈಚೆ ಈಗ ಮಾಡಿ ಒಂದು ಸ್ವಲ್ಪ ಆಳದಲ್ಲಿ ಮಧ್ಯದಲ್ಲಿ ನಾವು ನೀರನ್ನು ಬಾವಿಯಿಂದ ತರಬೇಕಾಗ್ತದೆ. ಸೊ ಅದೇ ರೀತಿ ಬೋರ್ವೆಲ್ ಆದರೆ ನೀವು ಒಂದು ಬೋರ್ವೆಲನ್ನು ಆನ್ ಮಾಡಬೇಕಾಗ್ತದೆ. ಆನ್ ಮಾಡಿ ಸುಮಾರು 5-10 ನಿಮಿಷ ಬಿಡಬೇಕಾಗ್ತದೆ. ಸೊ ಬಿಟ್ಟ ಆದಮೇಲೆ ಆ ನೀರನ್ನು ನೀವು ಬಾಟ್ಲ್ನಲ್ಲಿ ಒಂದು ನಮಗೆ 100 ml ತಂದು ಕೊಟ್ಟರೆ ಸಾಕಾಗ್ತದೆ. ಸೊ ಅದೇ ರೀತಿ ನೀವು ಹರಿಯುವ ಕಾಲುವೆ ನೀರಲ್ಲೂ ಅಷ್ಟೇ, ಎಲ್ಲೋ ಸೈಡಿಗೆ ತರೋದ್ ಬದಲು ಒಂದು ಚೂರು ಮಧ್ಯದಲ್ಲಿ ಮಧ್ಯ ಭಾಗದಿಂದ ನೀರನ್ನು ತಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಎಲ್ಲೆಲ್ಲಿ ನೀರು ಪರೀಕ್ಷಾ ಕೇಂದ್ರಗಳಿದೆ, ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ಕಡೆ ಈಗ ಕಂಪಲ್ಸರಿ ಮಾಡಿದ್ರು ಸರ್ಕಾರ. ಸಬ್ಸಿಡಿ ಪಡೆಯೋದಕ್ಕೆ ನೀರಿನ ಪರೀಕ್ಷೆ ಅತಿ ಮುಖ್ಯ. ಕರಾವಳಿ ಭಾಗ ಇರ್ಬೋದು, ಮಲೆನಾಡು ಭಾಗ ಇರ್ಬೋದು, ಯಾವುದೇ ಭಾಗದಲ್ಲಿ ಇರ್ಬೋದು, ಕರ್ನಾಟಕದಲ್ಲಿ ನೀವು ಯಾವ್ದಾದ್ರೂ ಸಬ್ಸಿಡಿ ಪಡಿತಿದ್ರಾ ಅಂದ್ರೆ ಬೆಳೆಗೆ ನೀರಿನ ಪರೀಕ್ಷೆ ಮುಖ್ಯ. ಸೊ ಇದನ್ನ ನೀವು ಮಾಡಿಸಬೇಕಾಗಿ ವಿನಂತಿ. ಯಾಕಂದ್ರೆ ನೀವು ನೀರನ್ನ ತೆಗೆದು ಮನೆಗೆ ಇಟ್ಕೊಳ್ಳೋದಾಗಿಲ್ಲ, ನೀವು ಮಣ್ಣನ್ನ ಬೇಕಾದ್ರೆ ಮನೇಲಿ ಇಟ್ಕೋಬಹುದು. ನೀವು ನೀರನ್ನ ಆ ತಕ್ಷಣ ತೆಗೆದಿದ್ರೆ ನಾವು ತಂದು ನೀವು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಮಣ್ಣು ಪರೀಕ್ಷಾ ಕೇಂದ್ರಗಳಿಗೆ ಕೊಟ್ಟರೆ ಅವ್ರು ನಿಮಗೆ ಮಣ್ಣಿನ ಜೊತೆಗೆ ನೀರನ್ನು ಪರೀಕ್ಷೆ ಮಾಡಿ ವರದಿಯನ್ನು ನಿಮಗೆ ಕೊಡ್ತಾರೆ. ಅಂದ್ರೆ ಈಗ ನೀರಿನ ಮಾದರಿಯನ್ನು ಸಂಗ್ರಹಿಸಿದ ದಿವಸವೇ ಅದನ್ನ ಪರೀಕ್ಷೆ. ಏನಾಗುತ್ತೆ ಅಂದ್ರೆ ನಾವು ನೋಡಿ, ನಾವು ವಾಟರ್ ಅಲ್ಲಿ 3 ಪ್ರಾಪರ್ಟಿ ಇರ್ತದೆ, ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಅಂತ. ಸೊ ಏನಾಗುತ್ತೆ, ಅಟ್ಲೀಸ್ಟ್ 50 ನೀವು ತೆಗೆದಿರ ನೀರಿನ ಮಾದರಿ ಅಂತಂದ್ರೆ ಅಟ್ಲೀಸ್ಟ್ ನಾಳೆನಾದ್ರು ತಗೊಂಡ್ಬಂದು ಕೊಟ್ಟರೆ ಆಯ್ತು. ಈ ಸುಮಾರು ಒಂದು 10-15 ಬಿಟ್ಟರೆ ಏನಾಗುತ್ತೆ, ಫಂಗಸ್ಸು, ಆಕ್ಟಿನೋಮೈಸಿಟ್ಸ್, ಬ್ಯಾಕ್ಟೀರಿಯಾ ಎಲ್ಲ ಬೆಳೀತದೆ. ಸೊ ಏನಾಗುತ್ತೆ, ಬಯಾಲಜಿಕಲ್ ಪ್ರಾಪರ್ಟಿ ಆಲ್ಟರ್ ಆಗ್ತದೆ ಮತ್ತು pH ವ್ಯತ್ಯಾಸ ಆಗ್ತದೆ. ಸೊ ಅದರಿಂದ ನೀವು ಆದಷ್ಟು ತೆಗೆದ ದಿನವೇ ಅಥವಾ ನೆಕ್ಸ್ಟ್ ಮರೋ ದಿನ ನೀವು ಕೊಟ್ಟರೆ ನಮಗೆ ಬಹಳ ಉತ್ತಮವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ಮಣ್ಣು ಈ ನೀರು ಪರೀಕ್ಷೆಯನ್ನು ಯಾವ ರೀತಿ ಮಾಡಲಾಗ್ತದೆ ಮತ್ತು ಯಾವ ಯಾವ ಘಟಕಾಂಶಗಳಿಗಾಗಿ ಮಾಡುವಂತದ್ದು? ನೋಡಿ, ಬಹುಶಃ ಇದೊಂದು ಅತಿ ಉತ್ತಮವಾದ ಪ್ರಶ್ನೆ. ಈಗ ನೀರಿನ ಪರೀಕ್ಷೆ ಅಂದ ಕೂಡಲೇ ನಮಗೆ 2 ನೀರಿನ ಪರೀಕ್ಷೆ ಮಾಡಬೇಕಾಗ್ತದೆ. ಸಾಮಾನ್ಯ ಜನರಿಗೆ ಬರ್ತದೆ ಒಂದು ಕುಡಿಯುವ ನೀರು ಪರೀಕ್ಷೆ. ನಾವು ನಿಮಗೆ ಅದು ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ, ಎಲ್ಲೆಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಅಲ್ಲಿ ನಿಮಗೆ ನಿಮಗೆ ನೀರಿನ ಪರೀಕ್ಷೆಯನ್ನು ಮಾಡಿಕೊಡ್ತಾರೆ ಕುಡಿಲಿಕ್ಕೆ. ನಿಮ್ಗೆ ಯಾಕಂದ್ರೆ ಮಾಹಿತಿ, ಎಕ್ಸ್ಟ್ರಾ ಮಾಹಿತಿ ಕೊಡ್ತಿದ್ದೇನೆ. ಸೊ ಕುಡಿಲಿಕ್ಕೆ ಅಷ್ಟೇ, ನೀವು 3 ಪ್ಯಾರಾಮೀಟರ್ ಮಾಡಿಸಬೇಕಾಗುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಮಾಡ್ತಾರೆ, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಮಾಡ್ತಾರೆ, ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತ, ಪೋರ್ಟಬಿಲಿಟಿ ಡ್ರಿಂಕಿಂಗ್ ಪರ್ಪಸ್ಗೆ ಮಾಡ್ತಾರೆ. ನಮ್ಮ ಕರಾವಳಿ ಭಾಗದಲ್ಲಿ ಆದರೆ ಮಂಗಳೂರಲ್ಲಿ ಮಾಡ್ತಾರೆ, ಪ್ರೈವೇಟ್ ಲ್ಯಾಬ್ ಇದೆ. ಮತ್ತೆ ನಮ್ಮ ಮಣಿಪಾಲ್ MIT ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ, ಮತ್ತೆ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಏನಿದೆ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲೂ ಮಾಡ್ತಾರೆ, ಮತ್ತು ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೂ ಮಾಡ್ತಾರೆ. ಸೊ ಇದಾದ್ಮೇಲೆ ಅದು ಕುಡಿಲಿಕ್ಕೆ ಮಾಡಿಸುವ ಒಂದು ಪರೀಕ್ಷೆ ಭಾಗ. ಈಗ ನಾವು ಕೃಷಿಗೆ ಬರೋದಾದ್ರೆ ನೋಡಿ, ನಮ್ಮಲ್ಲಿ ಏನಾಗುತ್ತೆ, ನಾವು ಸುಮಾರು ಒಂದು 5-6 ಮೇಜರ್ ಆಗಿ ನಾವು ಪ್ಯಾರಾಮೀಟರ್ಸ್ನ ಚೆಕ್ ಮಾಡ್ತೇವೆ. ಮೊದಲನೇದಾಗಿ ರಸಸಾರ, pH ಅಂತೀವಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಲವಣಾಂಶ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಸೋಡಿಯಮ್, ಕಾರ್ಬನೇಟು, ಬೈಕಾರ್ಬನೇಟು. ಸೊ ಈ ಥರ ಮುಖ್ಯವಾಗಿ 5-6 ಪ್ಯಾರಾಮೀಟರ್ಗಳನ್ನು ಟೆಸ್ಟ್ ಮಾಡಿ, ಸೊ ನಾವು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತ ನಮಗೊಂದು ಭಾಗ ಮಾಡ್ಕೊಳ್ತೇವೆ. S1, S2, S3, S4 ಅಂತ ಭಾಗ ಮಾಡ್ಕೊಂಡು ಅದನ್ನು ಎಲೆಕ್ಟ್ರಿಕಲ್ ಕಂಡಕ್ಟಿವ್ ಮೇಲೆ, pH ಮೇಲೆ, ಕಾರ್ಬೊನೇಟ್ಸ್ ಮೇಲೆ, ಬೈಕಾರ್ಬೊನೇಟ್ಸ್ ಮೇಲೆ ನಾವು ವಿಂಗಡಣೆ ಮಾಡಿ, ಎಷ್ಟು ಪರ್ಸೆಂಟ್ ಸಾಲ್ಟ್ ಇದೆ, ಎಷ್ಟು ಪರ್ಸೆಂಟ್ ಕ್ಲೋರೈಡ್ ಇದೆ, ಎಷ್ಟು ಪರ್ಸೆಂಟ್ ಕಾರ್ಬೊನೇಟ್ ಇದೆ, ಎಷ್ಟು ಪರ್ಸೆಂಟ್ ಬೈಕಾರ್ಬೊನೇಟ್ ಇದೆ ಅಂತೇಳಿ ನಾವು ಟೆಸ್ಟ್ಗಳನ್ನ ಮಾಡಿ ರಿಪೋರ್ಟನ್ನು ಕೊಟ್ಟು ಅವರಿಗೆ ವರದಿಯನ್ನು ಕೊಡ್ತೇವೆ. ಸರ್, ಇವೆಲ್ಲ ಪ್ಯಾರಾಮೀಟರ್ ಸುಮಾರು 7-8 ಪ್ಯಾರಾಮೀಟರ್ಗಳು ನಾವು ಲ್ಯಾಬಿನಲ್ಲಿ ವಾಟರ್ ಟೆಸ್ಟನ್ನು ಮಾಡ್ತೇವೆ ಸರ್. ಅಂದರೆ ನೀರಿನ ಪರೀಕ್ಷೆಯ ಫಲಿತಾಂಶವನ್ನು ಯಾವ ರೀತಿ ಓದುವಂತಹದ್ದು, ಇದರಲ್ಲಿ ಹೆಚ್ಚು ಅಥವಾ ಕಮ್ಮಿ ಅಂದರೆ ಏನು ಮತ್ತು ಅದರ ಒಂದು ಪರಿಣಾಮಗಳು ಏನೇನು? ಬಹುಶಃ ನೋಡಿ ಸರ್, ಏನಾಗುತ್ತೆ, ನಾವು ಕೊನೆಗೆ ನಾವು ಬರೋ ಇಂಟರ್ಪ್ರಿಟೇಷನ್ ಬಹಳ ಮುಖ್ಯ. ಈಗ ನೋಡಿ, ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ಇದು ಮೇಜರ್ ಆಗಿ ಬರೋ ಒಂದು ಪ್ಯಾರಾಮೀಟರ್ ವಾಟರ್ ಟೆಸ್ಟಲ್ಲಿ. ಅದು ಮೋರ್ ದ್ಯಾನ್ 2 ಇತ್ತಂದ್ರೆ, ಸೊ ಈ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದೆ ಅಂತ. ಸೊ ಅಲ್ಲಿ ನಾವು ಉಪ್ಪು ಸಹಿಷ್ಣುತ ಬೆಳೆಗಳನ್ನು ಬೆಳಿಬಹುದು. ಸೊ ಏನಾಗುತ್ತೆ, ಅದೇ ನಾವು ಮೋರ್ ದ್ಯಾನ್ 3 ಇತ್ತಂದ್ರೆ ತುಂಬಾ ಇದೆ, ಸೋಡಿಯಂ ಕ್ಲೋರಿನ್ ಬಹಳ ಇದೆ, ಸೋಡಿಯಂ ಮತ್ತೆ ಕ್ಲೋರಿನ್ ಬಹಳ ಇದೆ, ಸೊ ಅಲ್ಲಿ ಯಾವುದೇ ತರ ಬೆಳೆಗಳು ಬರಲ್ಲ. ಸೊ ನಾವು ಮೇಜರ್ ಆಗಿ ಇಸಿ 2 ಒಳಗಿತ್ತು ಅಂದ್ರೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ 2 ಕಡಿಮೆ ಇತ್ತಂದ್ರೆ ನಾವು ಎಲ್ಲ ಬೆಳೆಗಳನ್ನು ಬೆಳಿಬಹುದು. ಸೊ ನಾವು ಡೆಸಿಸೈಮೆಂಟ್ಸ್ ಪರ್ ಮೀಟರ್ ನಾವು ಅದನ್ನ ಟೆಸ್ಟ್ ಮಾಡ್ತೇವೆ. ಉಪ್ಪಿನಂಶ ಜಾಸ್ತಿ ಇದ್ದಷ್ಟು ಅದು ಬಹಳ ಆಘಾತಕಾರಿ ಬೆಳೆಗಳಿಗೆ, ಉಪ್ಪಿನಂಶ ಕಡಿಮೆ ಇದ್ದಷ್ಟು ನಮಗೆ ಬೆಳೆಗಳ ಬೆಳವಣಿಗೆ ಬಹಳ ಉತ್ತಮವಾಗಿರ್ತದೆ. ಸೊ ಉಪ್ಪಿನಂಶ ಜಾಸ್ತಿ ಆಗೋದನ್ನ ತಡಲಿಕ್ಕೆ ನಾವು ವಾಟರ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ ಒಂದು ಪ್ಯಾರಾಮೀಟರ್, ಉಪ್ಪಿನಂಶ ಟೆಸ್ಟ್ ಮಾಡೋದು. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಇದರಲ್ಲಿ pH ಅಂತದೇನಾದ್ರೂ ನೋಡ್ತೀರಾ? pH ನೋಡೋದು ಸರ್. ಯಾಕೆ ಅಂದ್ರೆ ನೋಡಿ, ನಾವು ಮಣ್ಣು ವಾಟರ್ ಟೆಸ್ಟ್ ಅನ್ನ ನಾವು ಹೇಳೋದು, ನೀವು ನೋಡಬಹುದು, ಬರೀ ನೀರಾವರಿಗೆ ಬಿಡಲ್ಲ. ನಾವು ಎಷ್ಟೋ ಜನ ನಾವೇನ್ ಮಾಡ್ತೀವಿ, ಫರ್ಟಿಗೇಷನ್ ಅಂತೀವಿ, ಅಂದ್ರೆ ನೀರಿನ ಮೂಲಕ ರಸಗೊಬ್ಬರಗಳನ್ನು ಕರಗಿಸಿ ಬಿಡೋದು ಚಾಲ್ತಿಯಲ್ಲಿ ತುಂಬಾ ಇದೆ, ರಸಾವರಿ ಅಂತೀವಿ ನಾವು. ಸೊ ರಸಾವರಿ ಮೂಲಕ ಬಿಡಬೇಕಾದ್ರೆ ನಾವು ಈಗ pH ಆಫ್ ದ ವಾಟರ್ ಬಹಳ ಮುಖ್ಯ. ಉದಾಹರಣೆಗೆ ಅದು ಆಸಿಡಿಕ್ ಇದ್ರೆ ತುಂಬಾ ನಾವು ಬೇಸ್ ಫರ್ಟಿಲೈಸರ್ಸ್ನ ಬಳಕೆ ಮಾಡಬೇಕಾಗುತ್ತೆ. ಈಗ ನೀವು ಘಟ್ಟದ ಬಯಲ ಭಾಗಕ್ಕೆ ಹೋದ್ರೆ, ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆಲ್ಲ ರಸಸಾರ 8-8.5 ಬರ್ತದೆ, ಕ್ಷಾರ ಇದೆ. ನೀವು ಕರಾವಳಿ ಭಾಗಕ್ಕೆ ಬಂದ್ರೆ ಮಣ್ಣಿನ ನೀರಿನ ಗುಣಮಟ್ಟ, ನೀರಿನ pH ಆಸಿಡಿಕ್ ಇದೆ, 4-4.5 ಬರ್ತದೆ. ಸೊ ನಾವು ಇದರ ಅನುಸಾರವಾಗಿ ನಾವು ರಸಾವರಿ ಮಾಡೋರು, ಇದು ಬಹಳ ಮುಖ್ಯ ಸರ್. ಇದು ನೋಡ್ಕೊಂಡು ಗೊಬ್ಬರಗಳನ್ನ ಬಳಕೆ ಮಾಡಬೇಕಾಗುತ್ತೆ, ಸುಮ್ಮನೆ ಬಳಕೆ ಮಾಡ್ಲಿಕ್ಕೆ ಬರಲ್ಲ. ಸೊ ನಾವು ಯಾರ್ಯಾರು ರಸಾವರಿ ಮಾಡ್ತಿದ್ದಾರೆ ಯಾವ್ದೇ ಭಾಗದಲ್ಲಿ, ಫಸ್ಟ್ ನಾವು ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ವಾಟರ್ನ ಟೆಸ್ಟ್ ಮಾಡಿ, ರಸಸಾರ ನೋಡಿ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡಿ, ಆಮೇಲೆ ಅದಕ್ಕೆ ಅನುಗುಣವಾದ ಗೊಬ್ಬರಗಳನ್ನು ನೀವು ಬಳಸಿ ಅಂತಾನೆ, ನಾವು ನೀರಲ್ಲಿ ಕರಗುವ ಗೊಬ್ಬರಗಳನ್ನು ಬಳಸಿ ಅಂತ ಅವ್ರಿಗೆ ಶಿಫಾರಸು ಮಾಡ್ತೀವಿ. ಈಗ ಪಿ ಎಚ್ ಮತ್ತು ಈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಬಗ್ಗೆ ಹೇಳಿದ್ರಿ, ಇನ್ನು ಉಳಿದ ಪ್ಯಾರಾಮೀಟರ್ಗಳು? ಸಮಿ ಕಾರ್ಬೊನೇಟ್ ಅಂತೀವಿ, ಅದರಲ್ಲಿ ಕಾರ್ಬೊನೇಟ್ ಅಂಶ ಜಾಸ್ತಿ ಇದ್ರೂ ಸಹ ಬೆಳೆಗಳಿಗೆ ಹಾನಿ ಆಗ್ತದೆ. ಬೈಕಾರ್ಬೊನೇಟ್ ಅಂಶ ಅಂತೀವಿ, ಅದು ಅಷ್ಟೇ, ಅದರೂ ಜಾಸ್ತಿ ಇದ್ರೆ ಬೆಳೆಗಳಿಗೆ ಹಾನಿ ಆಗ್ತದೆ. ಅದೇ ರೀತಿ ಕ್ಲೋರಿನ್ ಅಂಶನ ಸಹ ಅಷ್ಟೇ ನಾವು ಟೆಸ್ಟ್ ಮಾಡ್ತೇವೆ, ಅದು ಜಾಸ್ತಿ ಇದ್ರೆ ಬೆಳೆಗಳಿಗೆ ಹಾನಿ ಆಗ್ತದೆ. ಸೋಡಿಯಂ ಅಂಶ ನಿಮ್ಗೆ ಗೊತ್ತಿರ್ಬೋದು, ಸೋಡಿಯಂ ಅನ್ನೋದು ಒಂದು ಭಾಳ ಒಂದು ಏನ್ ಹೇಳ್ತೀವಿ ನಾವು, ಅದು ಆಘಾತಕಾರಿ ನೀರಿನಲ್ಲಿದ್ರೆ. ಸೊ ಸೋಡಿಯಂ ಅಂಶ ಕ್ಷಾರಿಯ ಗುಣವನ್ನ ಇರ್ತದೆ, ಮತ್ತು ಅದು ಬೆಳೆಗಳಿಗೆ ಹಾನಿ ಮಾಡ್ತದೆ ಸೋಡಿಯಂ. ಸೊ ಅದಾದ್ಮೇಲೆ ನಾವು ಬೋರಾನು ಸಹ ಟೆಸ್ಟ್ ಮಾಡ್ತೇವೆ. ಸೊ ಅದಾದ್ಮೇಲೆ ಸಲ್ಫೈಡ್ಸ್ ಟೆಸ್ಟ್ ಮಾಡ್ತೇವೆ, ಆಮೇಲೆ ಕ್ಯಾಲ್ಶಿಯಂ ಸಹ ಟೆಸ್ಟ್ ಮಾಡ್ತೇವೆ, ಮೆಗ್ನೀಷಿಯಂ ಟೆಸ್ಟ್ ಮಾಡ್ತೇವೆ. ಸೊ ಇದನ್ನೆಲ್ಲ ನಾವು ಟೆಸ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೇವೆ. SAR, ESP ಅಂತ ಟೆಸ್ಟ್ ಮಾಡಿ ಅವರಿಗೆ ವರದಿಯನ್ನು ನಾವು ಕೊಡ್ತೇವೆ. ಎಲ್ಲ ಪ್ಯಾರಾಮೀಟರ್ಗಳನ್ನು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸೋಡಿಯಂ, ಕ್ಲೋರಿನ್, ಕಾರ್ಬೊನೇಟು, ಬೈಕಾರ್ಬೊನೇಟು, PHEC ಇವೆಲ್ಲನೂ ಟೆಸ್ಟ್ ಮಾಡಿ ಅವರಿಗೆ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಕೆಟಾಯನ್ಸ್ ಅಂತ ಬರೆದು SAR ಮತ್ತು ESP ಟೆಸ್ಟ್ ಮಾಡಿ ಅವರಿಗೆ ರಿಪೋರ್ಟ್ ಅನ್ನು ಕೊಡ್ತೇವೆ. ಈಗ ಕೃಷಿಯ ಬೆಳೆಗಳಿಗೆ ಸಂಬಂಧಪಟ್ಟು ಹೇಳುವುದಿದ್ರೆ, ಈ ಒಂದು ನೀರಿನ ಗುಣಮಟ್ಟದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಆದಾಗ ಅದನ್ನ ಸುಧಾರಣೆ ಮಾಡ್ಲಿಕ್ಕೆ ಏನಾದರೂ ಕ್ರಮಗಳಿದೆಯಾ? ಸುಧಾರಣೆ ಮಾಡ್ಲಿಕ್ಕೆ, ನೀರು ಉಳಿದ್ರೆ ಏನು ತೊಂದರೆ ಆಗೋದಿಲ್ಲ ಬೆಳೆಗಳಿಗೆ. ಸೊ ಸಾಮಾನ್ಯವಾಗಿ ಕ್ಷಾರಿಯವಾಗಿದ್ರೆ ಏನಾಗ್ತದೆ ಸರ್ ಅಂದ್ರೆ, ನಾವು ಒಂದು ಪ್ರಕಾರ ನಾವು ಅದನ್ನ ಮಾಡ್ಬೋದು. ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಈಗ ಉದಾಹರಣೆಗೆ ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದನ್ನು ಕಂಡು ಬಂದ್ರೆ ನಾವು ಅದನ್ನ ಹೇಗೆ ನಿವಾರಣೆ ಮಾಡ್ಬೇಕಪ್ಪ ಅಂದ್ರೆ, ಈಗ 1 ಲೀಟರ್ ನೀರಿಗೆ ಉಪ್ಪಿರೋ ನೀರಿಗೆ 5 ಲೀಟರ್ ನಾವು ಸಿಹಿ ನೀರನ್ನ ಸೇರಿಸೋದು. ಸೊ ಇದು ಅಷ್ಟು ಲಾಭದಾಯಕ ಆಗೋದಿಲ್ಲ. ಮತ್ತೆ ಏನಾಗುತ್ತೆ, ಈ ನೀರು ಬಾವಿನಲ್ಲಿ ಮತ್ತೆ ಬೋರ್ವೆಲ್ ಅಲ್ಲಿ ನ್ಯಾಚುರಲ್ ಆಗಿ ಬಂದಿರೋದ್ರಿಂದ, ಸೊ ಅದನ್ನ ನಾವು ನೀರಾವರಿಗೆ ಬಿಡೋದ್ರಿಂದ ಸ್ವಲ್ಪ ಮಾಡ್ಬೋದು, ಬಟ್ ರೈತರಿಗೆ ಲಾಭದಾಯಕ ಆಗಲ್ಲ. ಯಾಕಂದ್ರೆ ಅವರು ಮತ್ತೆ ಸಿಹಿ ನೀರನ್ನ ಇಲ್ಲಿಂದನೂ ತರಬೇಕಾಗ್ತದೆ. ಸೊ 1:5, 1:4, 1:3 ಈ ತರ ನಾವು ಅದರಲ್ಲಿ ಉಪ್ಪಿನಂಶನ ಸಾಯಿಲ್ ವಾಟರ್ ಟೆಸ್ಟ್ ಮಾಡಿ ಅವರಿಗೆ ರೆಕಮೆಂಡೇಶನ್ ಕೊಡ್ತೀವಿ. ಬಟ್ ಸದ್ಯದಲ್ಲಿ ನಮ್ಮ ಭಾರತದ ಏನು ನಮ್ಮ ರೈತರಿಗೆ ಅಷ್ಟು ಲಾಭದಾಯಕವಾಗಿ ಅಲ್ಲರೋದ್ರಿಂದ ನಾವು ಅದನ್ನ ನಿವಾರಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಮಾಡ್ಬೋದು ನೀವು, ಬಟ್ ರೈತರ ದೃಷ್ಟಿಯಿಂದ ಅದು ಎಕನಾಮಿಕಲಿ ಕಷ್ಟ ಆಗ್ತದೆ. ಸೊ ಆದ್ರಿಂದ ಅವರಿಗೆ ಉಪ್ಪು ಸಹಿಷ್ಣುತ ಬೆಳೆಗಳನ್ನ ಬೆಳ್ಕೊಳಕ್ಕೆ ನಾವು ಶಿಫಾರಸು ಮಾಡ್ತೇವೆ. ಈಗ ಕರಾವಳಿ ಜಿಲ್ಲೆಗೆ ಸಂಬಂಧಪಟ್ಟು ಈ ಒಂದು ವಾಟರ್ ಮ್ಯಾಪ್ ಅಂತ ಏನಾದ್ರೂ ಮಾಡಿದ್ದೀರಾ ಅಥವಾ ಒಂದು ಪ್ರಯೋಗ ನಡೀತಾ ಇದೆ ಸರ್? ಹೌದು, ಈಗ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಹುಶಃ ಸುಮಾರು 16-17 ವರ್ಷದಿಂದ ವಾಟರ್ ಟೆಸ್ಟ್ ಮಾದರಿಗಳನ್ನ ಮಾಡಿದ್ದೇವೆ. ಸೊ ನಮ್ಮ ಡಾಟಾ ಪ್ರಕಾರ ವಾಟರ್ ಮ್ಯಾಪ್ ಅಂತ ನಾವೆಲ್ಲೂ ಮಾಡಿಲ್ಲ ಸರ್, ಬಟ್ ನಮ್ಮ ಒಂದು ಏನು ಡಾಟಾ ಇದೆಯಲ್ಲ, ಸುಮಾರು ಒಂದು 15-20 ವರ್ಷದ ಡಾಟಾ ಏನು ಹೇಳುತ್ತಪ್ಪ ಅಂತಂದ್ರೆ, 99% ಏನು ನಮ್ಮ ಉಡುಪಿ ಜಿಲ್ಲೆಯ ನೀರಿದೆ, ಸೊ ಅದರಲ್ಲಿ ಯಾವುದೇ ತರವಾದ ಕ್ಷಾರಿ ಅಂಶ ಯಾಕೆ ಅಂತಂದ್ರೆ, ನಮ್ಮಲ್ಲಿ 4,000-5,000 ಮಿಲಿಮೀಟರ್ ಮಳೆ ಬರ್ತದೆ. ಸೊ ಈಗ ಬಂದಾಗ ಏನಾಗ್ತದೆ, ಕ್ಯಾಲ್ಶಿಯಂ ಮತ್ತೆ ಮೆಗ್ನೀಷಿಯಂ ಮತ್ತೆ ಸೋಡಿಯಂ ಕೊಚ್ಚಿ ಹೋಗ್ತದೆ. ಯಾವುದೇ ಕಾರಣಕ್ಕೂ ನಮ್ಮ ಕರಾವಳಿ ಭಾಗದಲ್ಲಿ ಈ ಕ್ಷಾರಿ ಅಂಶ ಕಂಡು ಬರೋದಿಲ್ಲ. ಅತೀ ಉತ್ತಮವಾದ ಗುಣಮಟ್ಟವಾದ ನೀರಾವರಿಗೆ ಯೋಗ್ಯವಾದ ನೀರು ನಮ್ಮ ಕರಾವಳಿ ಭಾಗದಲ್ಲಿದೆ, ನಾವೆಲ್ಲ ಪುಣ್ಯವಂತರು. ಅದೇ ರೀತಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಅಷ್ಟೇ, ನಮ್ಮಲ್ಲಿ ಯಾವುದೇ ತರವಾದ ಕುಡಿಲಿಕ್ಕೂ ಫ್ಲೋರೈಡ್ ಕಂಟೆಂಟ್ ಇಲ್ಲ, ಮತ್ತು ಯಾವುದೇ ತರವಾದ ಗಡಸುತನ ಇಲ್ಲ. ಸೊ 99% ಕುಡಿಲಿಕ್ಕೆ ಮತ್ತು ನೀರಾವರಿಗೆ ಕರಾವಳಿ ಭಾಗ ಉತ್ತಮವಾದ ನೀರು ಗುಣಮಟ್ಟ ಹೊಂದಿದೆ. ಅದು ನಾವೆಲ್ಲ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೀವಿ. ಬಹುಶಃ ಕೊನೆಯ ಪ್ರಶ್ನೆಯಿಂದ ಕೇಳ್ತಾ ಇದ್ರಿ, ಈಗ ಕುಡಿಯುವ ನೀರಿಗೆ ಸಂಬಂಧಪಟ್ಟು ಮಳೆಯ ನೀರು ಅತ್ಯಂತ ಪರಿಶುದ್ಧವಾದಂತಹ ನೀರು ಅಂತ ಹೇಳಿದ್ರಿ, ಜೊತೆಗೆ ಬಾವಿ ನೀರು ಕೂಡ ಬಹಳಷ್ಟು ಶುದ್ಧವಾದಂತಹ ನೀರು. ಹೆಚ್ಚು ಆಳಕ್ಕೆ ಬೋರ್ವೆಲ್ ಹೋದ ಹಾಗೆ ಈ ಗುಣಮಟ್ಟದಲ್ಲಿ ಯಾಕೆ ವ್ಯತ್ಯಾಸ ಆಗ್ತದೆ ನೋಡಿ? ಬಹುಶಃ ಏನಾಗುತ್ತೆ, ನಾವು ನೀವು ನೋಡಿರ್ಬೋದು ಈ ಕೋಲಾರಗಳಲ್ಲೆಲ್ಲ, ಕೋಲಾರ ಜಿಲ್ಲೆಗಳಲ್ಲಿ ನಿಮ್ಗೆ 1,500 ಮೀಟರ್ ಕುಡಿಲಿಕ್ಕೆ ಯಾಕೆ ಯೋಗ್ಯ ಆಗಲ್ಲ ಅಂತಂದ್ರೆ, ನೀವು ಒಳಗೆ ಹೋಗ್ತಾ ಹೋಗ್ತಾ ಫ್ಲೋರಿನ್ ಅಂಶ ಜಾಸ್ತಿ ಆಗ್ತದೆ, ಮತ್ತೆ ಬೇರೆ ಬೇರೆ ಕೆಮಿಕಲ್ ಅಂಶ ಜಾಸ್ತಿ ಆಗ್ತದೆ, ಜಿಯಾಲಜಿ ಲವಣಾಂಶಗಳು ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಮಿನರಲ್ಸ್ ಅಂಶ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಯಾವ ಮಿನರಲ್ ಇರ್ತದೆ, ಯಾವ ಲವಣಾಂಶ ಇರ್ತದೆ, ಯಾವ ಕೆಮಿಕಲ್ ಇರ್ತದೆ ಅಂತ ಗೊತ್ತಾಗಲ್ಲ. ಆ ತಾಯಿ ಶಿಲೆ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನೋಡಿ, ನಾವು ಬೇರೆ ಕಡೆ ಎಲ್ಲ ಹೋದಾಗ, ಕೋಲಾರ ಕಡೆ ಇರ್ಬೋದು ಮತ್ತೆ ನೆಲಮಂಗಲ ಬೆಂಗಳೂರು ಕಡೆ ಎಲ್ಲ, ನಮಗೆ ನಿಕ್ಕಲ್ಲು, ಆರ್ಸೆನಿಕ್ ಎಲ್ಲ ಈ ತರ ಬೇರೆ ಬೇರೆ ಮೆಟಲ್ಗಳು ಸಿಗ್ತದೆ. ಸೊ ಅವ್ರು ಅಡ್ವೈಸ್ ಮಾಡ್ತಿಲ್ಲ, ಕ್ಯಾನ್ಸರ್ ಕಾರಕವಾದ ಇದು ಸಿಗ್ತದೆ, ಅಲ್ಲಿ ಕಲುಷಿತ ಅಂಶಗಳು ಸಿಗ್ತದೆ. ಸೊ ಆದ್ರಿಂದ ನಾವು ಜಾಸ್ತಿ ಆಳ ಹೋದಷ್ಟು ನಮಗೆ ಫ್ಲೋರಿನ್ನು ಮತ್ತೆ ಬೇರೆ ಬೇರೆ ಕೆಮಿಕಲ್ಲು ಮತ್ತೆ ಮಿನರಲ್ಸ್ ಇರೋದ್ರಿಂದ ಅದು ಕುಡಿಲಿಕ್ಕೂ ಯೋಗ್ಯ ಅಲ್ಲ. ಬಹಳ ಸಂತೋಷ ಡಾಕ್ಟರ್ ಜಯಪ್ರಕಾಶ್ ಅವರೇ. ನೀರಿನ ಒಂದು ಗುಣಮಟ್ಟದ ಪರೀಕ್ಷೆಯ ಅಗತ್ಯ ಏನು ಹಾಗೂ ಕೃಷಿಯಲ್ಲಿ ಇದರ ಬಳಕೆಯನ್ನು ಹೇಗೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ನೀರಿನ ಪರೀಕ್ಷೆ ಮತ್ತು ಅದರ ಮಹತ್ವ ಈ ಕುರಿತು ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಯಾಗಿರುವ ಡಾಕ್ಟರ್ ಜಯಪ್ರಕಾಶ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೇಳಿ ಆರೋಗ್ಯ ಮಾಹಿತಿ. ನಮಗೆ ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ತಲೆಸಿಡಿತ, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬಂದಾಗ ರೋಗಿಯು ಕೂಡ ಸ್ವಯಂ ವೈದ್ಯನಾಗ್ತಾನೆ. ಔಷಧಿ ಅಂಗಡಿಯಿಂದ ಮದ್ದನ್ನು ಕೇಳಿ ಪಡ್ಕೊಂಡು ಉಪಯೋಗಿಸುವಂತಹ ಅಭ್ಯಾಸ ಇರ್ತದೆ. ಅಂದರೆ ಸ್ವಯಂ ಚಿಕಿತ್ಸೆಗೆ ನಾವು ಒಡ್ಡಿಕೊಳ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನು ನಾವು ಯೋಚಿಸುವುದೇ ಇಲ್ಲ. ಅದರಲ್ಲೂ ವಿಶೇಷವಾಗಿ

ವಿಠಲನ ಕರುಣ ಪಾತ್ರನೆ ಬೇಗವಾ ಗುರುವರನೆ ಪರಿಪೋಷಿಸೆನ್ನನು ಮರೆಯದೆಲೆ ತವ ಚರಣ ಕೋಟಿಯಲ್ಲಿರಿಸಿ ಚರಣ ಕುಜವ ತೋರು ತ್ವರಿತದಲ್ಲಿ ಓಡೋಡಿ ಬಾಬಾ ಮಾರ ಗುರು ರಾಘವೇಂದ್ರ ಬಾರಯ್ಯ ಬಾ